ಸ್ವತಂತ್ರದ ನಮ್ಮ ಹಾಡಿ ಉಣಿವ ತಾಳವು ತಕ್ಕನೆ ಲೋಕತಂತ್ರದ ನಮ್ಮ ಹಾಡಿಗೆ ಉಣಿವ ತಾಳವು ತಕ್ಕನೆ ನಿತ್ಯ ಹೇಳುವ ನಮ್ಮ ತತ್ವವು ನಮ್ಮ ನಡೆಯೊಳು ಮೂಡದೆ ನಿತ್ಯ ಹೇಳುವ ನಮ್ಮ ತತ್ವವು ನಮ್ಮ ನಡೆಯೊಳು ಮೂಡದೆ ನಮ್ಮ ನಡೆಯೊಳು ಇನ್ನೀಗ ಕೇಳಿ ತಾಯೇ ಮುಗ್ಧ ಭಾರತಿ. ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಕಾರ್ಯಕ್ರಮಗಳನ್ನು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿಯಿಂದ ಕೇಳುತ್ತಿದ್ದೀರಿ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ.

ಜೊತೆಗೆ ಈ ಉಷ್ಣಾಂಶ ಹೆಚ್ಚಾದಾಗ ಶೈತ್ಯಾಂಶ ಕಡಿಮೆ ಆಗಿ ಎಲೆಗಳು ಬೇಗನೆ ಬಾಡುವಂತ ಪರಿಸ್ಥಿತಿ ಬರುತ್ತೆ. ಅಂತ ಎಲೆಗಳನ್ನು ತಿಂದಾಗ ಖಂಡಿತವಾಗ್ಲೂ ಹುಳುಗಳು ದುರ್ಬಲ ಆಗ್ತವೆ, ಆರೋಗ್ಯ ಮತ್ತೆ ಕೆಡುವಂಥದ್ದು, ರೋಗಗಳು ಬರುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಬೇಸಿಗೆನಲ್ಲಿ ರೇಷ್ಮೆ ಹುಳುಗಳಿಗೆ ಉಷ್ಣಾಂಶ ಸೂಕ್ತ ಮಟ್ಟದಲ್ಲಿ ಇರೋ ರೀತಿ ಮತ್ತೆ ಶೈತ್ಯಾಂಶನೂ ಆಗ್ಬೋದು, ಯಾವುದೇ ಪರಿಸರದ ಒಂದು ಅಂಶಗಳನ್ನ ಸೂಕ್ತ ಮಟ್ಟದಲ್ಲಿ ನಾವು ಕಾಪಾಡಿಕೊಳ್ಳಬೇಕಾಗತ್ತೆ. ಅಂದ್ರೆ ಈ ರೀತಿ ನಾವು ಕಾಪಾಡಿಕೊಳ್ಳಿಲ್ಲ ಅಂದ್ರೆ ಒಟ್ಟಾರೆ ಅದು ರೇಷ್ಮೆ ಹುಳುವಿನ ಒಂದು ಬೆಳವಣಿಗೆಯ ಮೇಲೆ ನೇರ ಪರಿಣಾಮ ಬೀರುತ್ತೆ ಅಂತ ಹೇಳಬಹುದು. ಇನ್ನ ಮುಖ್ಯವಾಗಿ ಈ ರೇಷ್ಮೆ ಹುಳುವಿನ ಒಂದು ಸೂಕ್ತವಾದಂತ ಬೆಳವಣಿಗೆಗೆ ಈ ರೇಷ್ಮೆ ಹುಳು ಸಾಕಾಣಿಕೆಯ ಮನೆಯ ಉಷ್ಣಾಂಶ ಮತ್ತು ಶೈತ್ಯಾಂಶ ಎಷ್ಟೆಷ್ಟಿರಬೇಕು ಅಂತೀರಿ? ರೇಷ್ಮೆ ಹುಳುಗಳು ಆರೋಗ್ಯಕರವಾಗಿ ಬೆಳಿಬೇಕು ಅಂತಂದ್ರೆ ಉತ್ತಮವಾದ ಗೂಡಿನ ಇಳುವರಿನೂ ಕೊಡಬೇಕು ಅಂತಂದ್ರೆ ಪ್ರತಿ ಹಂತದಲ್ಲೂ ಅವಳಿಗೆ ಸೂಕ್ತವಾದಂತ ಉಷ್ಣಾಂಶ ಮತ್ತೆ ಶೈತ್ಯಾಂಶವನ್ನು ನಾವು ಕಾಪಾಡ್ಕೋಬೇಕು. ನೇರವಾಗಿ ಚಾಕಿ ಸಾಕಾಣಿಕೆ ಕೇಂದ್ರಗಳಿಂದ ಈಗ ರೈತರು ಎರಡನೇ ಹಂತ ದಾಟಿರುವಂತ ರೇಷ್ಮೆ ಹುಳುಗಳನ್ನ ಮನೆಗೆ ತರ್ತಾರೆ. ಹಾಗಾಗಿ ನಾವು ಹೆಚ್ಚಾಗಿ ಈ ಬೆಳೆದ ರೇಷ್ಮೆ ಹುಳುಗಳು ಅಂದ್ರೆ ಮೂರನೇ ಹಂತದಿಂದ ಐದನೇ ಹಂತದವರೆಗೂ ಏನು ಹುಳುಗಳಿರ್ತವಲ್ಲ ಅವುಗಳಿಗೆ ಒದಗಿಸಬೇಕಾಗಿರುವಂತ ಉಷ್ಣಾಂಶ ಶೈತ್ಯಾಂಶ ಮತ್ತು ಇನ್ನಿತರ ವಾತಾವರಣದ ಅಂಶಗಳಾಗಿರ್ಬೋದು ಅವುಗಳನ್ನು ಬಹಳ ಅವಶ್ಯಕತೆಯಾಗಿ ನಾವು ಒದಗಿಸ್ಕೊಡ್ಲೇಬೇಕಾಗತ್ತೆ, ಅದರ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗತ್ತೆ. ಇನ್ನು ವಿವಿಧ ಹಂತದಲ್ಲಿ ರೇಷ್ಮೆ ಹುಳುಗಳಿಗೆ ಬೇಕಾದಂತ ಉಷ್ಣಾಂಶ ಮತ್ತು ಶೈತ್ಯಾಂಶದ ಮಾಪನ ಮಾಡಿದಾಗ ಮೊದಲನೇ ಮತ್ತು ಎರಡನೇ ಹಂತಗಳು, ಇದು ಚಾಕಿ ಹಂತ ಈಗಾಗಲೇ ಹೇಳಿದೆ, ಚಾಕಿ ಹಂತದ ಈಗ ಚಾಕಿಯ ಕೇಂದ್ರಗಳಿಂದ ನಾವು ರೇಷ್ಮೆ ಹುಳು ತರುವಂಥದ್ದು, ಅಲ್ಲಿ ಉಷ್ಣಾಂಶ 26-28 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಇರಬೇಕು, ಶೈತ್ಯಾಂಶ ಶೇಕಡಾ 85-90% ಇರಬೇಕಾಗತ್ತೆ. ಇನ್ನು ಎರಡನೇ ಹಂತ ದಾಟಿ ನಾವು ಮೂರನೇ ಹಂತದ ಹುಳುಗಳನ್ನ ರೇಷ್ಮೆ ಹುಳು ಮನೆಗೆ ತಂದ ಮೇಲೆ ರೇಷ್ಮೆ ಕೃಷಿಕರು ಅನುಸರಿಸಬೇಕಾದಂತ ಈ ಉಷ್ಣಾಂಶ ಮತ್ತೆ ಶೈತ್ಯಾಂಶ ಮಟ್ಟ, ಮೂರನೇ ಹಂತಕ್ಕಾದ್ರೆ ಉಷ್ಣಾಂಶ 25-26 ಇರಬೇಕಾಗತ್ತೆ, ಡಿಗ್ರಿ ಸೆಲ್ಸಿಯಸ್ ಅಷ್ಟು ಇರಬೇಕಾಗತ್ತೆ, ಶೈತ್ಯಾಂಶ ಶೇಕಡಾ 80-85% ಇರಬೇಕಾಗತ್ತೆ. ಇನ್ನು ನಾಲ್ಕನೇ ಮತ್ತೆ ಐದನೇ ಹಂತ ಹೆಚ್ಚಾಗಿ ಸೊಪ್ಪು ತಿನ್ನುವಂತ ಮತ್ತೆ ರೇಷ್ಮೆ ಉತ್ಪಾದನೆ ಆಗುವಂತನೂ ಇಲ್ಲೇ, ಈ ಎರಡು ಹಂತಗಳಲ್ಲಿ ಉಷ್ಣಾಂಶ 23-24 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಇರಬೇಕು ಮತ್ತೆ ಶೈತ್ಯಾಂಶ 75-80% ಇರಬೇಕು ಶೇಕಡಾವಾರು. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂದ್ರೆ ಚಾಕಿ ಹಂತದ ಬೆಳವಣಿಗೆಗೆ ಹೆಚ್ಚಿನ ಉಷ್ಣಾಂಶ ಮತ್ತು ಹೆಚ್ಚಿನ ಶೈತ್ಯಾಂಶ ಅವಶ್ಯಕತೆ ಇರುತ್ತೆ, ಅದು ಚಾಕಿ ಕೇಂದ್ರಗಳಲ್ಲಿ ಕೇಂದ್ರದವರು ಅದನ್ನು ಅನುಸರಿಸಿಕೊಳ್ತಾರೆ. ಆದರೆ ಬೆಳೆದಿರುವಂತಹ ಹುಳುಗಳಿಗೆ ಉಷ್ಣಾಂಶ ಕಡಿಮೆ ಆಗಿ ಶೈತ್ಯಾಂಶ ಸಾಧಾರಣ ಮಟ್ಟದಲ್ಲಿರಬೇಕು, ಅದು ಜಾಸ್ತಿ ಆಗಬಾರದು. ಈ ಇಷ್ಟನ್ನ ನಾವು ಗಮನ ಇಟ್ಕೊಂಡು ನಾವು ನಮ್ಮ ರೇಷ್ಮೆ ಹುಳು ಮನೆಯನ್ನು ನಿರ್ವಹಣೆ ಮಾಡ್ತಾ ಹೋದರೆ ಹುಳುಗಳ ಬೆಳವಣಿಗೆ ಆರೋಗ್ಯಕರವಾಗಿ ಮತ್ತು ಉತ್ತಮ ರೀತಿಯಾದಂತಹ ಗೂಡಿನ ಇಳುವರಿನೂ ನಾವು ಪಡ್ಕೋಬಹುದು, ಚೆನ್ನಾಗಿರುತ್ತೆ ಅಂತಲೇ ಹೇಳಬಹುದು. ಇನ್ನು ಮುಖ್ಯವಾಗಿ ನಾವು ಈ ಸಾಕಾಣಿಕೆ ಮನೆಯ ಉಷ್ಣಾಂಶಕ್ಕೆ ಬಂದರೆ ಈ ಬೇಸಿಗೆನಲ್ಲಿ ನಾವು ರೇಷ್ಮೆ ಹುಳು ಸಾಕಾಣಿಕೆ ಮಾಡುವಾಗ ಮನೆಯ ಉಷ್ಣಾಂಶ ಎಷ್ಟಿರಬೇಕಾಗತ್ತೆ ಮತ್ತು ಈ ಉಷ್ಣಾಂಶದ ನಿರ್ವಹಣೆಯನ್ನು ಯಾವ ರೀತಿ ನಾವು ಕಾಪಾಡಿಕೊಂಡು ಹೋಗಬೇಕಾಗತ್ತೆ ಅಂತೇಳಿ? ಬೇಸಿಗೆಯಲ್ಲಿ ಅಂದರೆ ಈಗ ಮಾರ್ಚ್ ತಿಂಗಳಿಂದ ಪ್ರಾರಂಭವಾಗಿ ಮೇ ತಿಂಗಳ ಕೊನೆ ಅಂತ ಹೇಳ್ಬೋದು, ಈ ಸಾಂಪ್ರದಾಯಿಕ ರೇಷ್ಮೆ ಜಿಲ್ಲೆಗಳು ಅಂತ ಹೇಳ್ತೀವಿ, ಯಾವುದು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ತುಮಕೂರು, ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳು. ಇಲ್ಲಿ ನಾವು ಉಷ್ಣಾಂಶದ ಒಂದು ಮಾಪನ ತಗೊಂಡ್ರೆ ಸರಾಸರಿ ಉಷ್ಣಾಂಶ ಮಾರ್ಚ್ ತಿಂಗಳಲ್ಲಿ ಸುಮಾರು 32-32 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣಾಂಶ ಇರುತ್ತೆ, ಇದು ಅಧಿಕವಾದಂಥ ಉಷ್ಣಾಂಶ ದಿನದ ಯಾವುದು ಕೆಲವು ಮಧ್ಯಾಹ್ನದ ಹೊತ್ತಲ್ಲಿ ಇರುವಂತಹ ಉಷ್ಣಾಂಶ ಇದು. ಅದೇ ರೀತಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ 33-36 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣಾಂಶ ಇರುತ್ತೆ. ಹಾಗಾಗಿ ಬೇಸಿಗೆ ತಿಂಗಳುಗಳಲ್ಲಿ ರೇಷ್ಮೆ ಹುಳುಗಳ ಅವಶ್ಯಕತೆಗಿಂತ ಸರಾಸರಿ 7-10 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಹೆಚ್ಚಾಗಿರುತ್ತೆ, ಇದು ವಾತಾವರಣದಲ್ಲಿ ಇರುವಂತಹ ಉಷ್ಣಾಂಶ. ರೇಷ್ಮೆ ಹುಳು ಸಾಕಾಣಿಕೆ ಮನೆ ಒಳಗಡೆ ಗಮನಿಸಿದ್ರೆ 1-2 ಡಿಗ್ರಿ ಅಷ್ಟೇ ಕಡಿಮೆ ಇರುತ್ತೆ ಅಷ್ಟೇ, ಅಂದ್ರೆ ಸರಾಸರಿ 30-35 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣಾಂಶ ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲಿ ಇರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ರೀತಿ ಹೆಚ್ಚಾದಾಗ ತಾಪಮಾನ ಹೆಚ್ಚಾದಾಗ ರೇಷ್ಮೆ ಹುಳುಗಳ ಬೆಳವಣಿಗೆ ಅದು ಯೋಗ್ಯ ಆಗಿರುವುದಿಲ್ಲ. ಈಗಾಗಲೇ ಹೇಳಿದ್ನಲ್ಲ, ಹೆಚ್ಚು ತಾಪಮಾನ ಆದಾಗ 27 ಎಲೆಗಳು ತೇವಾಂಶ ಕಳ್ಕೋತವೆ, ತೇವಾಂಶ ಕಳ್ಕೊಳ್ಳೋದಲ್ಲದೆ ಅವುಗಳಲ್ಲಿರುವಂತಹ ಪೋಷಕಾಂಶಗಳು ವಿಭಜನೆ ಆಗ್ತವೆ, ರೇಷ್ಮೆ ಹುಳುಗಳಿಗೆ ಬೇಕಾದ ರೀತಿಯಲ್ಲಾಗಲಿ ಅಥವಾ ಸೂಕ್ತವಾದಂತಹ ಪ್ರಮಾಣದಲ್ಲಾಗಲಿ ರೇಷ್ಮೆ ಹುಳುಗಳಿಗೆ ಸಿಗೋದಿಲ್ಲ. ಹಾಗಾಗಿ ನಾವು ರೇಷ್ಮೆ ಹುಳು ಮನೆಯಲ್ಲಿ ಉಷ್ಣಾಂಶ ಮತ್ತು ಶೈತ್ಯಾಂಶ ಮೊದಲನೇ ಆದ್ಯತೆ ಮೇಲೆ ನಾವು ಅದನ್ನು ನಿರ್ವಹಣೆ ಮಾಡ್ಕೋಬೇಕು. ಈಗ ಇದನ್ನ ನಾವು ಮಾಪನ ಮಾಡ್ಕೋಬೇಕಾಗುತ್ತೆ. ಹೌದು, ನೇರವಾಗಿ ನಮಗೆ ಗೊತ್ತಾಗೋದಿಲ್ಲ, ಗೊತ್ತಾಗೋದಿಲ್ಲ ಎಷ್ಟೆಷ್ಟಿದೆ. ಹಾಗಾಗಿ ಈ ಉಷ್ಣಾಂಶ ಮತ್ತು ಶೈತ್ಯಾಂಶ ಮಾಪಕಗಳಿದ್ದಾವೆ. ಹೌದು, ಹಿಂದೆ ಎಲ್ಲ ಹಳೆ ರೀತಿ ಮಾದರಿಗಳಿದ್ವು, ಈಗ ಹೊಸದಾಗಿ ಡಿಜಿಟಲ್ ಯುಗ ಬಂದಿದ್ದಾವೆ. ನೇರವಾಗಿ ಸಂಖ್ಯೆ ರೂಪದಲ್ಲಿ ನಮಗೆ ಏನು ಉಷ್ಣಾಂಶ ಇದೆ ಶೈತ್ಯಾಂಶ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಈ ಡಿಜಿಟಲ್ ಥರ್ಮೋಹೈಗ್ರೋಮೀಟರ್ ಅಂತ ಸಿಗುತ್ತೆ, 1,000 ರೂಪಾಯಿ ಆಸ್ಪಾಸಲ್ಲಿ ಖರ್ಚು ಮಾಡಿದ್ರೆ ಒಂದು ಡಿಜಿಟಲ್ ಥರ್ಮೋಹೈಗ್ರೋಮೀಟರ್ ಸಿಗುತ್ತೆ. ಇದನ್ನು ತಂದು ಮೊದಲು ನಾವು ರೇಷ್ಮೆ ಹುಳು ಮನೆಗೆ ಇಟ್ಕೋಬೇಕಾಗುತ್ತೆ. ಇಟ್ಕೊಂಡು ಅದರಲ್ಲಿ ಉಷ್ಣಾಂಶ ಎಷ್ಟು ಶೈತ್ಯಾಂಶ ಎಷ್ಟು ಅಂತ ನೇರವಾಗಿ ನಡ್ಕೋಬಹುದು. ಅಂದ್ರೆ ಟೆಂಪರೇಚರ್ ರಿಲೇಟಿವ್ ಹ್ಯೂಮಿಡಿಟಿ ಎರಡು ಒಂದರಲ್ಲೇ ಬರುತ್ತೆ. ಸೊ ಅದಕ್ಕೆ ಥರ್ಮೋಹೈಗ್ರೋಮೀಟರ್ಸ್ ಅಂತ ಹೇಳಿ. ಇನ್ನು ಒಂದ್ಸತಿ ನಾವು ಇದನ್ನ ತಂದ ಮೇಲೆ ನಾವು ಯಾವ ರೀತಿ ರೇಷ್ಮೆ ಅದರಲ್ಲಿರುವಂತಹ ಉಷ್ಣಾಂಶ ಮಾಪಕ ನೋಡ್ಕೊಂಡು ಮಾಪಕದಲ್ಲಿ ಬರುವಂತಹ ಉಷ್ಣಾಂಶ ಲೆಕ್ಕ ಹಾಕೊಂಡು ಇನ್ನು ಉಷ್ಣಾಂಶ ಯಾವ ರೀತಿ ನಾವು ಕಡಿಮೆ ಮಾಡ್ಕೋಬೇಕು ಅಂತ ವ್ಯವಸ್ಥೆಗಳನ್ನ ಮಾಡ್ಕೋಬೇಕು, ಸರಿಯಾದ ಮಟ್ಟದಲ್ಲಿ ನಿರ್ವಹಣೆ ಮಾಡ್ಕೋಬೇಕು, ನಿರ್ವಹಣೆ ಮಾಡ್ಕೋಬೇಕು. ಈ ರೇಷ್ಮೆ ಹುಳು ಸಾಕಾಣಿಕೆ ಮನೆ ಸುತ್ತ ಒಂದು 10-12 ಎತ್ತರಕ್ಕೆ ಒಂದು 5-10 ಅಗಲದ ಒಂದು ಚಪ್ರವನ್ನು ಹಾಕೊಂಡಿದ್ರೆ ಬಹಳ ಉತ್ತಮ. ಚಪ್ರ ಹಾಕೋಬೇಕು. ಮತ್ತೆ ಗಾಳಿ ಬೀಸೋ ದಿಕ್ಕಲ್ಲಿ ಅಂದ್ರೆ ಉತ್ತರ, ನಾವು ರೇಷ್ಮೆ ಹುಳು ಮನೆಗಳು ಪೂರ್ವದಿಂದ ಪಶ್ಚಿಮಕ್ಕೆ ಉದ್ದ ಇರುತ್ತೆ, ಉತ್ತರದಿಂದ ದಕ್ಷಿಣದ ದಿಕ್ಕುಗಳಲ್ಲೇ ನಮಗೆ ಗಾಳಿ ಬೀಸುವಂತ ದಿಕ್ಕುಗಳು. ಈ ಉದ್ದವಾಗಿರುವಂತಹ ಮನೆ ಆ ಒಂದು ದಿಕ್ಕಲ್ಲಿ ಉತ್ತರಾಭಿಮುಖ ಅಥವಾ ದಕ್ಷಿಣಾಭಿಮುಖ ಈ ಎರಡು ದಿಕ್ಕುಗಳಲ್ಲೂ ಕೂಡ ಈ ಹಾಕಿರುವಂತಹ ಚಪ್ರಕ್ಕೆ ಗೋಣಿ ಚೀಲಗಳನ್ನ ನಾವು ತೂಗು ಹಾಕಬಹುದು. ತೂಗು ಹಾಕಿ ಅವುಗಳನ್ನ ಒದ್ದೆ ಮಾಡ್ತಿರ್ಬೋದು. ಅದನ್ನು ಒದ್ದೆ ಮಾಡೋದಂತಾರೆ, ಅದ್ದಿ ಆದ್ರೂ ಒದ್ದೆ ಮಾಡಬಹುದು. ಇಲ್ಲ ಅನುಕೂಲಸ್ಥರು ರೇಷ್ಮೆ ಹುಳು ಸಾಕಾಣಿಕೆ ಮನೆ ಮೇಲ್ಗಡೆಗೆ ಒಂದು ನೀರಿನ ತೊಟ್ಟಿ ಇಟ್ಟು ಅದರಲ್ಲಿ ಒಂದು ಡ್ರಿಪ್ ಲೈನ್ ಅನ್ನ ಆ ಗೋಣಿ ಚೀಲದ ಮೇಲೆ ಹರಿಸಿ ಒಂದು ಡ್ರಿಪ್ ಮುಖಾಂತರ ಕೂಡ ನಾವು ಗೋಣಿ ಚೀಲಗಳನ್ನ ತೇವ ಮಾಡ್ತಿರ್ಬೋದು. ಈ ತರ ಮಾಡಿದಾಗ ಏನಾಗುತ್ತೆ, ಹರಿದು ಬರುವಂತ ಗಾಳಿ ತೇವ ಇರುವಂತಹ ಗೋಣಿ ಚೀಲದ ಒಳಗಡೆಯಿಂದ ಹರಿದು ಬಂದು ತಣುವಾಗಿ ರೇಷ್ಮೆ ಹುಳು ಒಳಗಡೆ ಮನೆಗೆ ಬಂದಾಗ ಇರುವಂತಹ ಉಷ್ಣಾಂಶ ಕೂಡ ಕಡಿಮೆ ಆಗುತ್ತೆ, ತಂಪಾಗಿರುತ್ತೆ. ಇದು ಒಂದು ರೇಷ್ಮೆ ಹುಳು ಸಾಕಾಣಿಕೆ ಮನೆ ಛಾವಣಿ ಬಿಸಿ ಆಗುವಂತ ಸಾಧ್ಯತೆ ಹೆಚ್ಚಿರುತ್ತೆ ಬಿಸಿಲಿನಲ್ಲಿ. ಹಾಗಾಗಿ ನಾವು ಛಾವಣಿ ಮೇಲ್ಗಡೆ ಕೂಡ ನಾವು ಹಸಿರೆಲೆ ಆಗಿರ್ಬೋದು ಅಥವಾ ತೆಂಗಿನ ಗರಿಗಳಾಗಿರ್ಬೋದು ಯಾವ್ದಾದ್ರು ಒಂದು ಒಣಗಿರುವಂತ ಎಲೆ ಪದಾರ್ಥಗಳನ್ನ ನಾವು ಚಪ್ರ ತರದ ಹಾಕಿ ಮಾಡಬಹುದು. ನೇರವಾಗಿ ನಾವು ಛಾವಣಿ ಮೇಲೆ ಹಾಕೋದಕ್ಕೆ ಬದಲು ಅರ್ಧ ಅಡಿ ಎತ್ತರಕ್ಕೆ ಚಪ್ರ ತರದ ಮಾಡಿ ಅದರ ಮೇಲೆ ನಾವು ಈ ಹಸಿರೆ ಪದಾರ್ಥ ಆಗಿರ್ಬೋದು ಅಥವಾ ತೆಂಗಿನ ಗರಿಗಳನ್ನಾದ್ರೂ ಹಾಕಬಹುದು. ನಡುವೆ ಗಾಳಿ ಆಡೋದ್ರಿಂದ ಬಿಸಿ ಆಗುವಂತ ಸಾಧ್ಯತೆ ತೀರಾ ಕಡಿಮೆ ಆಗುತ್ತೆ, ತಂಪಾಗಿರುತ್ತೆ ಛಾವಣಿ. ಇದು ಒಂದು. ಇನ್ನು ಇತ್ತೀಚೆಗೆ ಬಂದಿರುವಂತಹ ತಂತ್ರಿಕತೆಗಳ ಬಗ್ಗೆ ಹೇಳಿದ್ರೆ ಕೂಲ್ಸೆಮ್ ಅಂತ ಒಂದು ಲೇಪನ ಬಂದಿದೆ. ಇದು ಏನು ಅಂತಂದ್ರೆ ಸೂರ್ಯನ ಕಿರಣಗಳನ್ನ 90% ಕಿರಣಗಳನ್ನ ಪ್ರತಿಫಲಿಸಿ ಬಿಡುತ್ತೆ, ವಾಪಸ್ ಹೋಗುತ್ತೆ. ಹಾಗಾಗಿ ಛಾವಣಿ ಬಿಸಿ ಆಗೋದಕ್ಕೆ ಸಾಧ್ಯತೆನೇ ಇರೋದಿಲ್ಲ. ಇದನ್ನ ಯಾವಾಗ ಮಾಡ್ಕೋಬಹುದು, ಯಾವ ರೀತಿ ಮಾಡ್ಕೋಬೇಕು ಅಂತಂದ್ರೆ, ಮೊದಲು ಛಾವಣಿಯಲ್ಲಿ ಫಸ್ಟ್ ನೀರಿಂದ ನಾವು ಧೂಳಿಲ್ದೆ ತೊಳೆದಾಕ್ಬಿಡ್ಬೇಕು, ಸ್ವಚ್ಛ ಮಾಡಬೇಕಾಗತ್ತೆ. ಅದು ಸ್ವಲ್ಪ ತೇವ ಇರಬೇಕಾದ್ರೆ 1/2 kg ಕೂಲ್ಸೆಮ್ ಪುಡಿಗೆ 1 liter ನೀರು ಬೆರೆಸ್ಕೊಂಡು ಚಾವಣಿ ತೇವವಿರುವಾಗಲೇ ಹೇಳದ್ನೆಲ್ಲ ಲೇಪನ ಮಾಡಬೇಕು. ಇದನ್ನ ನಾವು ಬಣ್ಣ ಬೆಳಿತೀವಲ್ಲ ಮನೆಗಳಿಗೆ ಅದೇ ರೀತಿ ಲೇಪನ ಮಾಡುವಂಥದ್ದು ಚಾವಣಿ ಮೇಲೆ. 24 ಗಂಟೆ ಕಾಲ ಮೊದಲನೇ ಲೇಪನ ಒಣಗಬೇಕು. ಆ ಒಣಗದ ಮೇಲೆ ಮತ್ತೆ ಎರಡನೇ ಲೇಪನ ಮಾಡಿ 48 ಗಂಟೆಗಳ ಕಾಲ ಅದು ಒಣಗ್ಬಿಟ್ರೆ ಮತ್ತೆ ಅದು ನಮಗೆ ಸೂಕ್ತವಾದ ರೀತಿಯಲ್ಲಿ ಅದು ತಂಪು ಇಡೋದಕ್ಕೆ ನಮಗೆ ಸಹಕಾರಿಯಾಗಿರುತ್ತೆ. ಇದನ್ನ ನಾವು ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಇದನ್ನ ಮಾಡಿಕೊಂಡ್ರೆ ಆ ಒಂದು ಪೂರ್ತಿ ಬೇಸಿಗೆ ಹಂಗಾಮ ಏನ್ ಬರುತ್ತಲ್ಲ ಆ ಪೂರ್ತಿನೂ ಇದು ಕೆಲಸ ಮಾಡುತ್ತೆ. ಸಾಮಾನ್ಯವಾಗಿ 2ನೇ ವರ್ಷಕ್ಕೂ ಕೂಡ ಕೆಲಸ ಮಾಡುವಂತ ಸಾಧ್ಯತೆ ಇರುತ್ತೆ. 2 ವರ್ಷಕ್ಕೊಂದ್ಸರ್ತಿ ನಾವು ಇದನ್ನ ಲೇಪನ ಮಾಡ್ಕೋಬೇಕಾಗತ್ತೆ. ಇದರಿಂದ ಅನುಕೂಲ ಏನು ಅಂತಂದ್ರೆ, ಇದು ಬಿಸಿಲಿನ ಕಿರಣಗಳನ್ನ ನೇರವಾಗಿ ಪ್ರತಿಫಲಿಸೋದ್ರಿಂದ 90% ಪ್ರತಿಫಲಿಸೋದ್ರಿಂದ ರೇಷ್ಮೆ ಹುಳು ಮನೆ ಉಷ್ಣಾಂಶವನ್ನ ನಾವು 7-10 degree ಅಷ್ಟು ಕಡಿಮೆ ಮಾಡಬಹುದು. ಈಗಾಗಲೇ ತಿಳಿಸಿದೆ 5-8 degree ಅಷ್ಟು ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ರೇಷ್ಮೆ ಹುಳು ಮನೆಯಲ್ಲಿ ಅಂತ. ಆ ಒಂದು ವ್ಯತ್ಯಾಸ ನಾವು ಇದನ್ನ ಈ ರೀತಿ ನಾವು ನಿರ್ವಹಣೆ ಮಾಡ್ಕೋಬಹುದು. ಕೂಲ್ಸೆಮ್ ಅಂತ ಇದು ಎಲ್ಲಿ ಮಣ್ಣ ಮತ್ತೆ ಸಿಮೆಂಟ್ ಸಿಗುತ್ತಲ್ಲ ಅಂಗಡಿಗಳು, ಹಾರ್ಡ್ವೇರ್ ಅಂಗಡಿಗಳು, ಅಲ್ಲಿ ನಾವು ಇದನ್ನ ತಗೋಬಹುದಾಗುತ್ತೆ. ಇನ್ನ ಮುಖ್ಯವಾಗಿ ಈ ಬೇಸಿಗೆನಲ್ಲಿ ಶೈತ್ಯಾಂಶ ಕೂಡ ಬಹಳ ಕಡಿಮೆ ಇರುತ್ತೆ. ಹೌದು, ಆದರೆ ನಾವು ಇದನ್ನ ಕಾಪಾಡ್ಕೊಳ್ಳೇಬೇಕಾಗತ್ತೆ ನಮ್ಮ ರೇಷ್ಮೆ ಹುಳುಗಳಿಗೆ ಬೇಕಾದಂತ ಒಂದು ಮಟ್ಟದಲ್ಲಿ. ಇದನ್ನ ಹೇಗೆ ನಿರ್ವಹಣೆ ಮಾಡೋದು ಅಂತೀರಿ? ಈಗ ನಾನು ಈಗಾಗಲೇ ಹೇಳಿದೆ, ಉಷ್ಣಾಂಶ ನಾವು ನಿರ್ವಹಣೆ ಮಾಡಬೇಕಾದ್ರೆ ಗೋಣಿ ಚೀಲಗಳು ಕಟ್ಟುಬಿಟ್ಟು ಅದನ್ನು ತೇವ ಮಾಡಿ ಅದ್ರ ಮುಖಾಂತರ ಗಾಳಿ ಹಾದು ಬಂದಾಗ ತಂಪಾಗಿ ತಣುವು ಕೂಡ ರೇಷ್ಮೆ ಹುಳು ಮನೆಗೆ ಬರುತ್ತೆ. ಇದು ಒಂದು ಪದ್ಧತಿ. ಇನ್ನೂ ಒಂದು ಪದ್ಧತಿ, ರೇಷ್ಮೆ ಕೃಷಿಕರು ಏನು ಮಾಡಬಹುದು ಅಂತಂದ್ರೆ, ಮನೆ ಸುತ್ತಲೂ ಒಂದು 2-3 ಅಗಲಕ್ಕೆ ಒಂದು 3-4 ಅಂಗುಳಷ್ಟು ಮರಳನ್ನ ಹಾಸ್ಬಿಟ್ಟು ಆ ಮರಳನ್ನು ಕೂಡ ಒದ್ದೆ ಮಾಡ್ತಾ ಇರ್ಬೋದು. ಈ ರೀತಿ ಒದ್ದೆ ಮಾಡ್ತಿದ್ದಾಗ ಅದರ ಗಾಳಿ ಏನು ಹಾದು ಬರುತ್ತಲ್ಲ ಆ ಮರಳಿನ ಮೇಲೆ ಹಾದು ಬರ್ಬೇಕಾದ್ರೆ ಅಲ್ಲಿಂದ ಉತ್ಪತ್ತಿಯಾಗುವಂತ ತೇವಾಂಶ ರೇಷ್ಮೆ ಹುಳು ಮನೆ ಒಳಗಡೆಗೆ ಬಂದು ನಾವು ತೇವಾಂಶ ಹೆಚ್ಚು ಮಾಡ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಇದನ್ನೆಲ್ಲ ನಾವು ಗಮನ ಇಟ್ಕೋಬೇಕು. ತೇವಾಂಶ ಕಡಿಮೆ ಆಗುವಂತ ಸಮಯ ನೋಡಿಕೊಂಡು 11 ಗಂಟೆ ಸಾಮಾನ್ಯವಾಗಿ 11-3 or 4 ಗಂಟೆ ಆಗ್ಬೋದು. ಆ ಒಂದು ಸಮಯದಲ್ಲಿ ಇಂಥ ಒಂದು ಕ್ರಮಗಳನ್ನ ಅನುಸರಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ. ಅದು ಒಂದು. ಎರಡನೇದೇನು ಅಂತ, ತೀರಾ ಹೆಚ್ಚಾಗ್ಬಿಟ್ರೆ ಶೈತ್ಯಾಂಶ ತೀರಾ ಕಡಿಮೆ ಆಗ್ಬಿಟ್ರೆ ನಾವು ಹೇಳೋದು ಸರಾಸರಿ 75% ಇರಬೇಕು ಅಂತೇಳಿ 50-45 ಈ ತರ ಬಂದಾಗ ನಾವು ಈ ಹ್ಯೂಮಿಡಿಫೈಯರ್ಸ್ ಅಂತ ಬರ್ತೀವಿ. ಅದು 20 ಅಡಿಗೆ ಒಂದು ಹುಳು ಮನೆ ಉದ್ದ ನೋಡ್ಕೊಂಡು 20 ಅಡಿಗೆ ಒಂದು ಬಳಸ್ಕೊಂಡ್ರೆ ನಾವು ಅದನ್ನ ಅದು ಕರೆಂಟಿಂದ ಚಾಲನೆ ಆಗತ್ತದು ಅನುಕೂಲ ಇರುವಂತವರು ಇದನ್ನ ಹ್ಯೂಮಿಡಿಫೈಯರ್ಸ್ ಕೊಂಡು ಇಟ್ಕೊಂಡ್ರೆ ಅದನ್ನ ನಾವು ಕಾಪಾಡ್ಕೋದು ಹೆಚ್ಚು ಮಾಡ್ಕೋಬಹುದು. ನೋಡ್ಕೊಂಡು ಮತ್ತೆ ಅದನ್ನ ನಾವು ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ನಾವು ನಿರ್ವಹಣೆ ಮಾಡ್ಕೋಬೇಕಾಗುತ್ತೆ ಶೈತ್ಯಾಂಶವನ್ನ. ಇದು ಮುಖ್ಯವಾಗಿ ಒಂದು ಕ್ರಮ ಹ್ಯೂಮಿಡಿಫೈಯರ್ನ ಬಳಸ್ಕೊಳ್ಳೋದು. ಮತ್ತೆ ಬೇರೆ ಕ್ರಮಗಳನ್ನು ಕೂಡ ಅನುಸರಿಸಿಕೋಬಹುದು ಈಗಾಗಲೇ ಹೇಳಿದ್ರೆ ಒದ್ದೆ ಮಾಡದಂತ ಗೋಣಿ ತಾಟ್ಗಳು ಅದಕ್ಕೆ ಹಾಕೊಳ್ಳೋದ್ರೆ ಅದು ತೇವಾಂಶ ಬರುತ್ತೆ. ಇನ್ನು ಒಂದು ವಿಶೇಷವಾಗಿ ಮಾಡಬಹುದು ಅಂತಂದ್ರೆ ಈಗಾಗಲೇ ಡ್ರಿಪ್ ಹಾಸಿ ಗೋಡೆಗೆ ನಾವು ಹೊರಗಡೆಗೆ ಡ್ರಿಪ್ ಲೈನ್ ಬಿಟ್ಟು ಗೋಡೆ ಮೇಲೆ ನೀವು ನೀರು ಜನಿಯೋ ತರ ಮಾಡಿದ್ರೆ ಅದು ಕೂಡ ತಂಪಾಗಿರುತ್ತೆ. ಅಲ್ಲೂ ಕೂಡ ನಮ್ಗೆ ಶೈತ್ಯಾಂಶ ಹೆಚ್ಚಾಗ್ತಿರುತ್ತೆ. ಗಾಳಿ ಮನೆ ಒಳಗಡೆ ಬಂದಾಗ ತಂಪಾಗುತ್ತೆ, ಶೈತ್ಯಾಂಶ ಕೂಡ ಹೆಚ್ಚಾಗತ್ತೆ. ಇನ್ನು ಮುಖ್ಯವಾಗಿ ಈ ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲಿ ಈ ಗಾಳಿ ಮತ್ತು ಬೆಳಕಿನ ಪಾತ್ರ ಎಂಥದ್ದು ಅಂತೀರಿ? ಗಾಳಿ ಮತ್ತು ಬೆಳಕು ರೇಷ್ಮೆ ಹುಳು ಸಾಕಾಣಿಕೆ ಮನೆ ವಾತಾವರಣ ನಿರ್ವಹಣೆಗೆ ಬಹಳ ಅನುಕೂಲವಾಗಿರುತ್ತೆ. ಈಗ ಅವುಗಳ ಆರೋಗ್ಯಕರವಾದ ಬೆಳವಣಿಗೆ ಕೂಡ ಸಹಕಾರಿಯಾಗಿರುತ್ತೆ. ಈ ರೇಷ್ಮೆ ಹುಳು ಮನೆಗೆ ನಾವು ಏನೇನು ಉಷ್ಣಾಂಶ ಅಥವಾ ಶೈತ್ಯಾಂಶ ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ವಲ್ಲ ಕ್ರಮಗಳನ್ನು, ಅವುಗಳಿಗೆ ಪೂರಕವಾಗಿ ಗಾಳಿ ಬೀಸುತ್ತೆ, ಗಾಳಿ ಅನುಕೂಲ ಮಾಡಿಕೊಡುತ್ತೆ. ಉದಾಹರಣೆಗೆ ಮಂದವಾಗಿ ಇದು ಗಾಳಿ ಚಾಲನೆ ಇರಬೇಕು ರೇಷ್ಮೆ ಹುಳು ಮನೆಗೆ. ಕಿಟಕಿ ಎದುರುಬದ್ರು ಇರ್ತವೆ, ಆ ಗಾಳಿ ಮಂದವಾಗಿ ಹರಿಯುತ್ತಾ ಇರಬೇಕು. ಅವಾಗ ಏನಾಗುತ್ತೆ, ಒಳಗಡೆ ಇರುವಂತ ಬಿಸಿ ತೆಗೆದು ತಣುವು ಗಾಳಿ ಒಳಗಡೆ ಈ ತೇವಾಂಶ ಅಥವಾ ತಣುವು ಒಳಗಡೆ ಬರೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಇದು ಒಂದು ಅಂದ್ರೆ ಗಾಳಿ ಸಂಚಾರಕ್ಕೆ ಸಾಕಷ್ಟು ಅವಕಾಶ ಇರಬೇಕು. ಎಲೆಗಳ ತಾಜಾತವನ್ನು ಕಾಪಾಡಿಕೊಳ್ಬೇಕು ಅಂತಂದ್ರೆ ರೇಷ್ಮೆ ಹುಳುಗಳು ಈ ಒಂದು ಶೈತ್ಯಾಂಶ ಹೆಚ್ಚಾಗಲೇಬೇಕು. ಆ ತಣು ಒಳಗಡೆ ಬರಬೇಕಾದ್ರೆ ಆ ಗಾಳಿ ಒಂದು ಸರಾಗವಾಗಿ ಚಲನೆ ಆಗುವಂಥದ್ದು ನಾವು ಗಮನಿಸ್ಕೋಬೇಕಾಗತ್ತೆ. ಇದಲ್ಲದೆ ಬೆಳಕಿಂದು ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತೆ. ಅಂದ್ರೆ ಈ ಹುಳುಗಳ ಆರೋಗ್ಯದ ಮೇಲೆ ಈ ಬೆಳಕಿನ ಕಿರಣಗಳನ್ನ ಬಳಸ್ಕೊಂಡು ರೇಷ್ಮೆ ಹುಳುಗಳು ಅವುಗಳ ಜಠರದಲ್ಲಿ 27 ಎಲೆಗಳಲ್ಲಿ ಇರುವಂತ ಹರಿತು ಪದಾರ್ಥವನ್ನ ಬಳಸ್ಕೊಂಡು ಈ ರೆಡ್ ಫ್ಲೋರೋಸೆಂಟ್ ಪಿಗ್ಮೆಂಟ್ ಅಂತ ಅದು ತಯಾರು ಮಾಡ್ಕೋತವೆ ಕಣಗಳವು, ಕೆಂಪು ಪ್ರದೀಪಿಕ ಕಣಗಳು ಅಂತ ಹೇಳ್ಬೋದು. ಆ ಕಣಗಳಿದ್ರೆ ವೈರಸ್ ರೋಗಗಳಿಗೆ ನಿರೋಧಕ ಶಕ್ತಿ ಕೊಡುತ್ತೆ ಅನ್ನೋದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಹಾಗಾಗಿ ಗಾಳಿ ಮತ್ತೆ ಬೆಳಕು ಉಷ್ಣಾಂಶ ತೇವಾಂಶ ಎಷ್ಟು ಮುಖ್ಯವೋ ಗಾಳಿ ಮತ್ತೆ ಬೆಳಕನ್ನು ಒದಗಿಸೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಹುಳುಗಳ ಆರೋಗ್ಯಕರವಾಗಿ ಬೆಳವಣಿಗೆಗೋಸ್ಕರ. ಇನ್ನು ಮುಖ್ಯವಾಗಿ ಬೇಸಿಗೆನಲ್ಲಿ ಸ್ವಲ್ಪ ಈ ರೋಗಗಳ ಹಾವಳಿ ಕೂಡ ಹೆಚ್ಚಾಗುತ್ತೆ ಅಂತ ನಾವು ಕೇಳಿದೀವಿ. ಹೌದು, ರೇಷ್ಮೆ ಹುಳುಗಳಿಗೆ ಈ ಬೇಸಿಗೆನಲ್ಲಿ ಬರುವಂತಹ ಮುಖ್ಯವಾದ ರೋಗಗಳು ಯಾವ್ಯಾವು ಅಂತೀರಿ? ಈ ಬೇಸಿಗೆ ಹಂಗಾಮಲ್ಲಿ ರೇಷ್ಮೆ ಹುಳುಗಳಿಗೆ ಮುಖ್ಯವಾಗಿ ಬರುವಂತ ರೋಗಗಳು ಅಂದ್ರೆ ಸಪ್ಪೆ ರೋಗ ಮತ್ತೆ ಹಾಲು ತುಂಡೆ ರೋಗ. ಸಪ್ಪೆ ರೋಗ ಎರಡು ರೋಗಾಣುಗಳಿಂದ ಬರುವಂತದ್ದು, ಒಂದು ದುಂಡಾಣು ಬ್ಯಾಕ್ಟೀರಿಯಾ, ಇನ್ನೊಂದು ವೈರಸ್ಗಳಿಂದ. ಈ ದುಂಡಾಣುಗಳಿಂದ ಬರುವಂತ ಸಪ್ಪೆ ರೋಗಗಳ ಲಕ್ಷಣಗಳು ನೋಡಿದ್ರೆ ಹುಳುಗಳು ಕಂದು ಬಣ್ಣದ ದ್ರವ ವಾಂತಿ ಮಾಡ್ಕೊಳ್ತವೆ. ಅದೇ ರೀತಿ ಅವುಗಳು ಹಿಕ್ಕೆ ಕೂಡ ಕಂದು ಬಣ್ಣ ಅಥವಾ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಸಾಮಾನ್ಯವಾಗಿ ಹಸಿರಿದ್ದು ಸ್ವಲ್ಪ ಗಟ್ಟಿ ಇರುವಂತಹ ಹಿಕ್ಕೆಗಳನ್ನು ಆರೋಗ್ಯವಾಗಿರುವಂತಹ ಹುಳುಗಳು ಹಾಕ್ತವೆ. ಆದರೆ ಈ ರೋಗ ಬಂದಿರುವಂಥವು ಕಂದು ಬಣ್ಣದ್ದು ಮತ್ತು ಅವು ಮೃದುವಾಗಿರ್ತವೆ. ಮೃದುವಾಗಿದ್ದು ಕೆಲವೊಮ್ಮೆ ಸರಗಳಾಗಿ ಕೂಡ ಗುದದ್ವಾರ ಕಂಟುಕೊಂಡಿರ್ತವೆ. ಇವು ಸಪ್ಪೆ ರೋಗದ ಕೆಲವು ಲಕ್ಷಣಗಳು. ಮತ್ತೆ ಸತ್ತ ಮೇಲೆ ಸಪ್ಪೆ ರೋಗ ಬಂದು ಸತ್ತಂತ ಹುಳುಗಳು ಅವು ದೇಹದ ಒಳಗಡೆ ಎಲ್ಲ ನೀರಾಗೋಗುತ್ತೆ, ಮತ್ತೆ ಬಹಳಷ್ಟು ದುರ್ವಾಸನೆ ಬರ್ತಾ ಇರುತ್ತೆ, ಕೆಟ್ಟ ವಾಸನೆ ಬರ್ತಾ ಇರುತ್ತೆ. ರೇಷ್ಮೆ ಹುಳು ಮನೆ ಒಳಗಡೆಗೆ ನಾವು ಪ್ರವೇಶ ಮಾಡ್ತಿದ್ದಂಗೆನೆ ಸಪ್ಪೆ ರೋಗದ್ದು ಚಿಹ್ನೆ ವಾಸನೆಗಳ ಮುಖಾಂತರ ಗೊತ್ತಾಗ್ಬಿಡುತ್ತೆ. ಇನ್ನು ವೈರಸ್ ನಿಂದ ಬರುವಂತ ರೋಗಕ್ಕೆ ಸಾಮಾನ್ಯವಾಗಿ ಬಿಳಿ ಸಪ್ಪೆ ರೋಗಕ್ಕೆ ಬಿಳಿ ಸಪ್ಪೆ ರೋಗ ಅಂತ ಹೇಳ್ತೀವಿ. ಈ ರೋಗದಿಂದ ನರಳುವಂತ ಹುಳುಗಳು ತಲೆ ಭಾಗ ಸ್ವಲ್ಪ ಪಾರದರ್ಶಕವಾಗಿರುತ್ತೆ, ಮತ್ತೆ ದೇಹ ಸ್ವಲ್ಪ ದಪ್ಪಗಾಗತ್ತೆ, ಮತ್ತೆ ಬಿಳಿ ಬಣ್ಣಕ್ಕೆ ತಿರುಗುತ್ತೆ. ಇದಾದ್ಮೇಲೆ ಈ ವೈರಸ್, ಇದು ವೈರಸ್ ಇಂದ ಬರುವಂತದ್ದು ಹೇಳಿದಲ್ಲ, ಈ ಜಠರದಲ್ಲಿ ಅಂದ್ರೆ ಅನ್ನನಾಳದಲ್ಲಿ ಇದು ಉತ್ಪತ್ತಿಯಾಗಿ ಜಠರ ಹಸಿರು, ಸಾಮಾನ್ಯವಾಗಿ ಆರೋಗ್ಯವಾಗಿರುವಂತ ಹುಳುಗಳು ಸೊಪ್ಪು ತಿಂದು ಜಠರ ಹಸಿರು ಬಣ್ಣ ಇರುತ್ತೆ. ಈ ವೈರಸ್ ಇಂದ ತೊಂದರೆಗೊಳಪಟ್ಟಂತ ಹುಳುಗಳು ಈ ಜಠರದಲ್ಲಿ ವೈರಸ್ ಬೆಳವಣಿಗೆ ಆಗೋದ್ರಿಂದ ಅದು ಬಿಳಿ ಬಣ್ಣಕ್ಕೆ ತಿರುಗಿರುತ್ತೆ. ಜೊತೆಗೆ ಈ ಜಠರ ಗುದದ್ವಾರದಿಂದ ಸ್ವಲ್ಪ ಹೊರಗಡೆ ಬಂದಿರುತ್ತೆ. ಅದು ಅತಿಯಾದಾಗ ರೋಗದ ಲಕ್ಷಣ ಬಾಧೆ ಹೆಚ್ಚಾದಾಗ ಗುದದ್ವಾರ ಹೊರಗಡೆ ಬರುತ್ತೆ, ಮತ್ತೆ ಬಿಳಿ ಹಿಕ್ಕೆಗಳನ್ನು ಹಾಕುತ್ತೆ. ಇದು ನಾವು ರೇಷ್ಮೆ ಹುಳು ಸಾಕಾಣಿಕೆ ಹಾಸಿಗೆನಲ್ಲಾಗಲಿ ಅಥವಾ ಚಂದ್ರಿಕೆಗಳಲ್ಲಾಗಲಿ ಗಮನಿಸಬಹುದು. ಈ ಬಿಳಿ ಹಿಕ್ಕೆಗಳು ಬಂದಿದೆ ಅಂತಂದ್ರೆ ಆ ಬೆಳೆನಲ್ಲಿ ಸಾಮಾನ್ಯವಾಗಿ ನಮಗೆ ಬಿಳಿ ಸಪ್ಪೆ ರೋಗದ ಒಂದು ಹಾವಳಿ ಇರುತ್ತೆ ಅಂತಂದು ಗಮನಿಸಬಹುದು. ಇದು ಸಪ್ಪೆ ರೋಗದ ಬಗ್ಗೆ ವಿಷಯಗಳು. ಇನ್ನು ಹಾಲು ತೊಂಡೆ ರೋಗಕ್ಕೆ ಬಂದ್ರೆ ಅದು ಕೂಡ ಮತ್ತೊಂದು ವೈರಸ್ ಇಂದ ಬರುವಂತ ರೋಗವೇ. ಈ ರೋಗ ಬಂದಂತ ಹುಳುಗಳು ಚರ್ಮ ಮೃದುವಾಗುತ್ತೆ, ಮತ್ತೆ ತಿಳಿ ಹಳದಿ ಬಣ್ಣಕ್ಕೆ ತಿರುಗುತ್ತೆ, ಹಾಗಾಗಿ ಇದನ್ನ ಜಾಂಡೀಸ್ ಅಂತ ಕರಿತೀವಿ. ರೇಷ್ಮೆ ಹುಳುಗಳ ಜಾಂಡೀಸ್ ಅಂತೇಳಿ. ಮತ್ತೆ ದೇಹದ ಉಂಗುರುಗಳು ಇರ್ತಾವಲ್ಲ, ಅವು ಸ್ವಲ್ಪ ಊದ್ಕೊಳ್ತವೆ, ಬಿದಿರುಕಡ್ಡಿ ತರ ಕಾಣಿಸುತ್ತೆ ಹುಳ ನೋಡೋದಕ್ಕೆ, ದಪ್ಪ ಆಗಿರುತ್ತೆ. ಮತ್ತೆ ಇನ್ನೊಂದು ವಿಶೇಷ ಅಂತಂದ್ರೆ, ಈ ವೈರಸ್ಸು ರಕ್ತ ಕಣಗಳಲ್ಲಿ ಉತ್ಪತ್ತಿ ಆಗತ್ತೆ, ಅಭಿವೃದ್ಧಿ ಆಗತ್ತೆ. ಸಾಮಾನ್ಯವಾಗಿ ರೇಷ್ಮೆ ಹುಳು ರಕ್ತಕ್ಕೆ ಯಾವುದೇ ಬಣ್ಣ ಇರೋದಿಲ್ಲ, ಆದ್ರೆ ಈ ವೈರಸ್ ರೋಗಾಣು ಇದ್ರೆ, ಹಾಲು ತೊಂಡೆ ರೋಗ ಇದ್ರೆ, ಈ ರಕ್ತ ಪೂರ್ತಿ ಬೆಳ್ಳಗಿರುತ್ತೆ, ಹಾಲಿನ ತರ ಕಾಣುತ್ತೆ, ಕಿವು ತರ ಕಾಣುತ್ತೆ. ಜೊತೆಗೆ ಈ ವೈರಸ್ ಈ ನರಮಂಡಲ ಕೂಡ ಆಕ್ರಮ ಮಾಡುತ್ತೆ, ಆಕ್ರಮಿಸುತ್ತೆ. ಅವಾಗ ಏನಾಗುತ್ತೆ, ಹುಳು ಅದರ ಚಲನೆ ವಲನೆ ಬದಲಾಗತ್ತೆ. ಅತ್ತಿಂದಿತ್ತ ಓಡಾಡ್ಕೊಂಡು ಹುಳು ಸಾಕಾಣಿಕೆ ಹಾಸಿಗೆಯಿಂದ ಕೆಳಗೆ ಬಿದ್ದು ಮನೆಯೆಲ್ಲ ಅರ್ಧಾಡ್ತಿರುತ್ತೆ. ಚರ್ಮ ಮೃದುವಾಗಿರುತ್ತೆ ಅಂತ ಹೇಳಿದ್ವಲ್ಲ, ಚರ್ಮ ಮೃದುವಾಗಿರೋದ್ರಿಂದ ಕೆಳಗಡೆ ಬಿದ್ದಿದ ತಕ್ಷಣ ಚರ್ಮ ಒಡೆದೋಗುತ್ತೆ, ದ್ರವ ಎಲ್ಲ ಹೊರಗಡೆ ಬರುತ್ತೆ, ವೈರಸ್ ಇರುತ್ತೆ ಆ ದ್ರವಗಳಲ್ಲಿ, ಅದು ಎಲ್ಲಾ ಕಡೆ ಹರಡ್ಕೊಂಡು ಎಲ್ಲೋ ಒಂದ್ ಕಡೆ ಮೂಲೆಗೆ ಹೋಗಿ ಅದು ಬಿದ್ದು ಸಾಯುತ್ತೆ. ಮತ್ತೆ ವೈರಸ್ ಸೋಂಕು ಕೂಡ ಹರಡಿರುತ್ತೆ, ಬೇರೆ ಬೇರೆ ಬೇರೆ ಹುಳುಗಳಿಗೂ ಹರಡುತ್ತೆ, ಮನೆಯೆಲ್ಲ ನೀವು ವೈರಸ್ ತುಂಬಿಕೊಳ್ಳುತ್ತೆ. ಈ ರೀತಿ ಈ ಒಂದು ರೋಗದ ಲಕ್ಷಣಗಳು ಅಂದ್ರೆ, ಇವುಗಳ ನಿರ್ವಹಣಾ ಕ್ರಮಗಳನ್ನ ನಾವು ಬಹಳ ಬೇಗ ಅನುಸರಿಸಬೇಕಾಗುತ್ತೆ, ಇಲ್ಲಾಂದ್ರೆ ಇವು ಸಾಕಷ್ಟು ತೊಂದರೆ ಹರಡ್ಬಿಡುತ್ತೆ. ಈಗ ಏನಾಗಿರುತ್ತೆ, ಬೇಸಿಗೆ ಕಾಲದಲ್ಲಿ ರೇಷ್ಮೆ ಹುಳುಗಳು ಸ್ವಲ್ಪ ಬಾಧೆಯಲ್ಲಿ ಇರ್ತವೆ, ಉಷ್ಣಾಂಶ ಹೆಚ್ಚಾಗೋದು ಕಡಿಮೆ ಆಗೋದು ಈ ಒಂದು ಪ್ರಕ್ರಿಯೆಯಲ್ಲಿ ಅವುಗಳು ಕೂಡ ಸ್ವಲ್ಪ ಬಾಧೆಯಲ್ಲಿ ಇರ್ತವೆ. ಜೊತೆಗೆ ಏನಾದರೂ ಈ ರೋಗಾಣುಗಳಿದ್ರೆ ಬಹಳ ಸುಲಭವಾಗಿ ರೋಗಗಳಿಗೆ ತುತ್ತಾಗುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಏನೇನು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಈ ಸಪ್ಪೆ ರೋಗ ಮತ್ತು ಈ ಆಲ್ತೊಂಡೆ ರೋಗಗಳ ನಿರ್ವಹಣೆಗೆ? ರೇಷ್ಮೆ ಹುಳುಗಳು ಬರುವಂತ ಯಾವುದೇ ರೋಗಕ್ಕೂ ಕೂಡ ನಾವು ನಿಯಂತ್ರಣ ಪದ್ಧತಿಗಳೇನಿಲ್ಲ, ಅದನ್ನ ನಾವು ಬರದೇ ಇರೋ ರೀತಿ ತಡಿಬೇಕು. ಸೊ ಇದಕ್ಕೆ ಮುಂಜಾಗ್ರತೆ ಒಳ್ಳೇದು. ಹಾಗಾಗಿ ನಾವು ರೇಷ್ಮೆ ಹುಳು ಮನೆ ಪರಿಣಾಮಕಾರಿಯಾಗಿ ಸೋಂಕು ನಿವಾರಣೆ ಮಾಡುವಂಥದ್ದು. ಸಾಮಾನ್ಯವಾಗಿ ರೇಷ್ಮೆ ಹುಳು ಸಾಕಾಣಿಕೆಗೆ ಒಮ್ಮೆ ಸೋಂಕು ನಿವಾರಣೆ ಮಾಡುವಂತ ರೈತರೇ ಹೆಚ್ಚು. ಆದ್ರೆ ಈಗಿನ ಒಂದು ವೈಜ್ಞಾನಿಕ ರೀತಿಯಲ್ಲಿ ಹೇಳಬೇಕು ಅನ್ನೋದ್ರೆ, ಪ್ರತಿ ಬೆಳೆನಲ್ಲಿ ಕೂಡ ನಾವು 3 ಸರ್ತಿ ಸೋಂಕು ನಿವಾರಣೆ ಮಾಡಬೇಕಾಗುತ್ತೆ. ಒಂದು ಹಿಂದಿನ ಬೆಳೆ ಮುಗಿದ ನಂತರ, ಎರಡನೇದು ನಡುವೆ ಒಂದು 3-4 ದಿನ ಬಿಟ್ಟು ಒಂದ್ಸರ್ತಿ, ಮತ್ತೆ ಇನ್ನೊಮ್ಮೆ ಹುಳು ಮತ್ತೆ ಎರಡನೇ ಬೆಳೆಯ ಹುಳು ತರೋದಕ್ಕಿಂತ ಮುಂಚೆ ಸೋಂಕು ನಿವಾರಣೆ ಮಾಡೋದ್ರಿಂದ ಹೆಚ್ಚಿನ ಪರಿಣಾಮಕಾರಿಯಾದ ನಾವು ರೋಗಗಳನ್ನ ತಡಿಬಹುದು. ಸೋಂಕು ಇರದೇ ರೀತಿ, ಹಿಂದಿನ ಬೆಳೆಯಿಂದ ಯಾವುದೇ ಸೋಂಕು ಬರದೇ ರೀತಿ ತಡಿಬಹುದು. ಮತ್ತೆ ಪ್ರತಿ ಸರ್ತಿ ನಾವು ಹುಳು ಸಾಕಾಣಿಕೆ ಪ್ರಾರಂಭಿಸ ಮಾಡಿದ ಮೇಲೆ ನಾವು ಹುಳು ಹಾಸಿಗೆ ಮೇಲೆ ಸೋಂಕು ನಿವಾರಕಗಳನ್ನ ಬಳಸಬಹುದು. ಹಾಸಿಗೆ ಸೋಂಕು ನಿವಾರಕಗಳನ್ನ ಬಳಸ್ಕೋಬಹುದು. ಇದು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಸಂಜೀವಿನಿ ಅಂತ ಇರುತ್ತೆ, ವಿಜೇತ ಅಂತ ಬರುತ್ತೆ, ರೇಷಮ್ ಕೀಟ ಔಷಧ ಅಂತ ಬರುತ್ತೆ, ರೇಷಮ್ ಜ್ಯೋತಿ ಅಂತ ಬರುತ್ತೆ. ಇವೆಲ್ಲವೂ ಕೂಡ ಕೇಂದ್ರ ಸಂಶೋಧನಾ ಸಂಸ್ಥೆಗಳು ಪ್ರಮಾಣೀಕರಿಸಿದಂತ ಕೆಲವು ಹಾಸಿಗೆ ಸೋಂಕು ನಿವಾರಕಗಳು. ಇದನ್ನ ಪ್ರತಿ ಸರ್ತಿ ಹುಳು ಜ್ವರದಲ್ಲಿ ಕೂತು ಹೊರಗೆ ಬಂದ ಮೇಲೆ ಹುಳು ಮೈ ಮೇಲೆ ಈ ಒಂದು ಧೂಳನ್ನ ನಾವು ಧೂಳೀಕರಿಸಿ 1/2 ಗಂಟೆ ಸಮಯ ಬಿಟ್ಟು ನಂತರ ತಾಜಾ ಸೊಪ್ಪನ್ನು ಕೊಡಬೇಕು. ಯಾವುದೇ ಕಾರಣಕ್ಕೂ ಹಾಸಿಗೆನಲ್ಲಿ ಸೊಪ್ಪಿರುವಾಗ ನಾವು ಈ ಒಂದು ಸೋಂಕು ನಿವಾರಕಗಳನ್ನು ಬಳಸಬಾರದು, ದೇಹದ ಒಳಗಡೆಗೆ ಈ ಸೋಂಕು ನಿವಾರಕಗಳು ಹೋಗಬಾರ್ದು ಅನ್ನೋ ಕಾರಣಕ್ಕೆ. ಇನ್ನು ಇದಲ್ಲದೆ ನಾವು ರೇಷ್ಮೆ ಹುಳು ಸುತ್ತಮುತ್ತ ಮನೆಗಳಲ್ಲಿ ಕೂಡ ನಾವು ಕೆಲವು ಕ್ರಮಗಳನ್ನು ಅನುಸ್ಕೊಳಿಸ್ಕೋಬೇಕಾಗತ್ತೆ. ಈಗ 3 ಸರ್ತಿ ಸೋಂಕು ನಿವಾರಣೆ ಮಾಡಬೇಕು ಅಂತ ಹೇಳಿದ್ನಲ್ಲ, ಮೊದಲನೇ ಸರ್ತಿ ಮಾಡಬೇಕಾದ್ರೆ ಯಾವ್ದಾದ್ರು ಕ್ಲೋರಿನ್ ಇರುವಂತ ಒಂದು ಸೋಂಕು ನಿವಾರಣಕ ಬಳಸೋದು, ಕ್ಲೋರಿನ್ ಡೈಆಕ್ಸೈಡ್ ಆಗ್ಬಹುದು ಅಥವಾ ಬ್ಲೀಚಿಂಗ್ ಪುಡಿ ದ್ರಾವಣದ್ದಾಗಿರ್ಬೋದು, ಅದನ್ನ ಬಳಸ್ಕೊಳ್ಳೋದು ಹೆಚ್ಚು ಸೂಕ್ತ. ನಂತರ 2 ಮತ್ತು 3ನೇ ಸರ್ತಿಗೆ ಈ ಫಿನಾಲ್ ಇರುವಂತ ಸೋಂಕು ನಿವಾರಕಗಳು ಸಿಗ್ತವೆ ಅಥವಾ ಇನ್ಯಾವುದೇ ಒಂದು ಒಳ್ಳೆ ಒಂದು ಸೋಂಕು ನಿವಾರಕ ಮಾರ್ಕೆಟ್ ಅಲ್ಲಿ ಸಿಗುವಂತದನ್ನ ಬಳಸಿ ಪರಿಣಾಮಕಾರಿಯಾಗಿ ಸೋಂಕು ನಿವಾರಣೆ ಮಾಡಬೇಕು. ಅಂದ್ರೆ ಇದು ಮುಖ್ಯವಾಗಿ ನೈರ್ಮಲ್ಯತೆ ಕಾಪಾಡಿಕೊಳ್ಳೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಸಾಕಾಣಿಕೆ ಮನೆಯ ಸುತ್ತಮುತ್ತಲೂ ನಾವು ಮಾಡ್ಕೋಬೇಕು. ಈಗ ಉದಾಹರಣೆಗೆ ಹುಳು ಸಾಕಾಣಿಕೆ ಮನೆ ಸುತ್ತಲೂ ಬ್ಲೀಚಿಂಗ್ ಪುಡಿ ದ್ರಾವಣ ಈ ನೈರ್ಮಲ್ಯ ಕಾಪಾಡ್ಕೊಳ್ಳೋದ ವಿಷಯಕ್ಕೆ ಹೇಳಿದಾಗ, 1 ಕೆಜಿ ಬ್ಲೀಚಿಂಗ್ ಪುಡಿಗೆ 19 ಕೆಜಿ ನಾವು ಸುಣ್ಣ ಎರಡನ್ನು ಮಿಶ್ರಣ ಮಾಡಿ ಮನೆ ಸುತ್ತಲೂ 3-4 ಅಡಿ ಸುತ್ತಲೂ ಹಾಕಿ ನಾವು ಓಡಾಡುವಂತ ಜಾಗದಲ್ಲಿ ಕೂಡ ಇದನ್ನ ಉದುರಿಸಿದ್ರೆ ನಾವು ಆದಷ್ಟು ನಾವು ಸೋಂಕನ್ನ ನಾವು ಮನೆ ಒಳಗಡೆಗೆ ತರುವಂತ ಸಾಧ್ಯತೆ ಕಡಿಮೆ ಆಗುತ್ತೆ. ಮತ್ತೆ ಪ್ರತಿ ಸರಿ ನಾವು ರೇಷ್ಮೆ ಹುಳು ಮನೆಗೆ ಪ್ರವೇಶ ಮಾಡೋದಕ್ಕೆ ಮುನ್ನ ನಾವು ಕಾಲುಗಳನ್ನ ಶುಭ್ರಗೊಳಿಸ್ಕೊಳ್ಬೇಕು, ಯಾಕಂದ್ರೆ ಕಾಲಿನ ಮುಖಾಂತರ ಕೂಡ ನಾವು ಸೋಂಕು ತರ್ತಾ ಇರ್ತೀವಿ. ಇದಕ್ಕಾಗಿ ಏನ್ ಮಾಡಬಹುದು ಅಂದ್ರೆ, ಮನೆ ಬಾಗಿಲಲ್ಲಿ ಅಂದ್ರೆ ಹೊರಗಡೆ ಬಾಗಿಲು ಹೊಸಲು ಮುನ್ನಲಗಡೆಗೆ 3-4 ಅಂಗುಲ ಆಳದಷ್ಟು ಸಣ್ಣ ತೊಟ್ಟಿ ನಿರ್ಮಿಸ್ಕೊಂಡು ಅದರಲ್ಲಿ ಯಾವ್ದಾದ್ರು ಒಂದು ಸೋಂಕು ನಿವಾರಣ ದ್ರಾವಣ ಹಾಕಿ ತುಂಬಿಳ್ಕೋಬೇಕು. ಮತ್ತೆ ಮನೆಯೊಳಗೆ ಹೋಗೋ ಮೊದಲು ಕಾಲುಗಳನ್ನ ಈ ಸೋಂಕು ನಿವಾರಕ ತೊಟ್ಟಿಯಲ್ಲಿ ಅದ್ದುಕೊಂಡು ಶುಭ್ರ ಮಾಡಿ ನಂತರ ಸಾಕಾಣಿಕೆ ಮನೆಯನ್ನು ಪ್ರವೇಶಿಸಬೇಕು. ಇನ್ನು ರೇಷ್ಮೆ ಹುಳು ಮನೆಯಲ್ಲಿ ಉಳಿಕೆ ಸೊಪ್ಪೇನಾದ್ರು ಇರ್ತದಲ್ಲ, ಅದು ಅಲ್ಲಿಂದ ಬಿದ್ದಿರುತ್ತೆ, ಅದೆಲ್ಲ ನೆಲದಲ್ಲೆಲ್ಲ ಹರಡಿರುತ್ತೆ, ಅಂಥದನ್ನೆಲ್ಲ ಶೇಖರಿಸಿ ಧೂಳು ಏನೂ ಇಲ್ಲದೆ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು. ಇದು ಒಂದು. ಮತ್ತೆ ರೋಗಗ್ರಸ್ತ ಹುಳುಗಳು ಕಾಣಿಸ್ಕೊಳ್ತವೆ, ಮತ್ತೆ ಬೆಳವಣಿಗೆಯಲ್ಲಿ ಸ್ವಲ್ಪ ಹಿಂದೆ ಮುಂದಾಗಿರ್ತವೆ. ಅಂತ ಹುಳುಗಳು ಸಾಮಾನ್ಯವಾಗಿ ನಮಗೆ ರೋಗ ಇರುವಂತ ಒಂದು ಸೂಚನೆ ಕೊಡುವಂತ ಹುಳುಗಳು, ಅನ್ಸೈಸ್ ಅಂತ, ಅನ್ಸೈಸ್ ಅನ್ಈಕ್ವಲ್ಸ್ ಅಂತೀವಿ, ಅನ್ಸೈಸ್ ಅಂತೀವಿ. ಅಂತ ಹುಳುಗಳನ್ನ ನಾವು ಆಯ್ದು ಶೇಕಡ 2 ಬ್ಲೀಚಿಂಗ್ ಪುಡಿ ದ್ರಾವಣನೋ ಅಥವಾ ಇನ್ಯಾವುದೋ ಒಂದು ಸೋಂಕು ನಿವಾರಕ ದ್ರಾವಣದಲ್ಲಿ ಸಂಗ್ರಹಿಸಿ ಮಣ್ಣಿನಲ್ಲಿ ಹುಳಬೇಕು, ಇಲ್ಲ ಅಂತಂದ್ರೆ ಸುಟ್ಟು ನಾಶಪಡಿಸಬೇಕು. ಇದಿಷ್ಟು ನೈರ್ಮಲ್ಯದ ವಿಷಯಗಳನ್ನು ನಾವು ಗಮನಿಸ್ಕೋಬೇಕಾಗಿರೋ ಈ ಕ್ರಮಗಳನ್ನು ನಾವು ಅನುಸರಿಸಿದ್ರೆ ಈ ಹಾಲು ರೋಗ ಮತ್ತು ಸಪ್ಪೆ ರೋಗಗಳನ್ನು ಯಶಸ್ವಿಯಾಗಿ ಅಲ್ಲದೆ ಬೇರೆ ರೋಗಗಳು ಕೂಡ ಇದೇ ಒಂದು ನೈರ್ಮಲ್ಯ ಕ್ರಮಗಳನ್ನು ನಾವು ಅನುಸರಿಸಿಕೊಳ್ಬೇಕಾಗುತ್ತೆ. ಜೊತೆಗೆ ಹಾಸಿಗೆ ಸೋಂಕು ನಿವಾರಕಗಳನ್ನು ಬಳಸಲೇಬೇಕಾಗುತ್ತೆ. ಅದು ಜ್ವರದಿಂದ ಎದ್ದ ಮೇಲೆ ನಾವು ಹಾಸಿಗೆ ಸೋಂಕು ನಿವಾರಕ ಹಾಕಿ ಆಮೇಲೆ ಅರ್ಧ ಗಂಟೆ ಬಿಟ್ಟು ನಂತರ ಸೊಪ್ಪು ಕೊಟ್ರೆ ತಾಜಾವಾಗಿರುವಂತಹ ಸೊಪ್ಪು ತಂದು ಪರಿಣಾಮಕಾರಿ ಕೆಲಸ ಮಾಡುತ್ತೆ. ಇನ್ನು ಮುಖ್ಯವಾಗಿ ನಾವು ಬೇಸಿಗೆನಲ್ಲಿ ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಈ ರೇಷ್ಮೆ ಹುಳು ಸಾಕಾಣಿಕೆ ಮಾಡುವಾಗ ಅನುಸರಿಸಬೇಕಾಗತ್ತೆ ಅಂತೀರಿ? ಈಗ ರೇಷ್ಮೆ ಹುಳುಗಳಿಗೆ ಗುಣಮಟ್ಟದ ಎಲೆ ಒದಗಿಸ್ಕೊಳ್ಬೇಕಾದ್ರೆ ನಾವು ಹಿಪ್ಪನಳ್ಳಿ ತೋಟನ ಫಸ್ಟ್ ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ಕೋಬೇಕು. ಈ ಬೇಸಿಗೆ ಬೆಳೆಗೆ ತಪ್ಪದೇ ಶಿಫಾರಸು ಮಾಡಿರುವಂತ ಈ ಪೊಟ್ಯಾಶ್ ರಸಗೊಬ್ಬರ ಬಳಸಲೇಬೇಕು. ಯಾಕೆ ಈ ಪೊಟ್ಯಾಶ್ ಗೊಬ್ಬರ ಬಳಸಬೇಕು ಅಂತಂದ್ರೆ ಈ ಪೊಟ್ಯಾಶ್ ಅಂಶ ಎಲೆಗಳಲ್ಲಿದ್ರೆ ಆ ಎಲೆಗಳಲ್ಲಿ ನೀರಿನ ಅಂಶ ಹೆಚ್ಚು ಸಮಯ ಕಾಯ್ದಿಟ್ಕೊಳ್ಳುತ್ತೆ, ಹಿಡ್ಕೊಳ್ಳುತ್ತೆ ಅಂದ್ರೆ ಹೆಚ್ಚು ತಾಜಾತನ ಇರುತ್ತೆ. ಇದು ಒಂದು. ಎರಡನೇದಾಗಿ ಈ ಪೊಟ್ಯಾಶ್ ಅಂಶ ಇರುವಂತ ಎಲೆಗಳನ್ನು ತಿಂದಂತ ರೇಷ್ಮೆ ಹುಳುಗಳಿಗೆ ರೋಗ ನಿರೋಧಕ ಶಕ್ತಿ ಕೂಡ ಬರುತ್ತೆ. ಇದು ಪೊಟ್ಯಾಶ್ ಗೊಬ್ಬರ ಬಳಕೆ ಮಾಡಲೇಬೇಕಾಗತ್ತೆ, ಅದು ತಪ್ಪಿಸಬಾರ್ದು. ಎಲ್ಲಾ ಬೆಳೆಗೂ ಬಳಸೋದು ಕ್ರಮ ಇದ್ದೇ ಇದೆ, ಅಕಸ್ಮಾತ್ ತಪ್ಪಿಸೋದಾದ್ರೆ ಬೇಸಿಗೆ ಬೆಳೆಗಂತೂ ತಪ್ಪಿಸಬಾರ್ದು. ರೋಗ ನಿರೋಧಕ ಶಕ್ತಿ ಬರುತ್ತೆ, ಹುಳುಗಳಿಗೂ ರೋಗ ನಿರೋಧಕ ಶಕ್ತಿ ಬರುತ್ತೆ. ಮತ್ತೆ ನೀರಿನ ಸಮಸ್ಯೆ ಇದ್ದೇ ಇರುತ್ತೆ, ಈ ಎಲೆನಲ್ಲಿ ನೀರಿನ ಅಂಶ ಕಡಿಮೆ ಆಗುವ ಸಾಧ್ಯತೆ ಇದ್ರೆ ಬೇಸಿಗೆನಲ್ಲಿ ಜಾಸ್ತಿ ತೊಂದರೆ ಇರುತ್ತೆ. ಸೊ ಹಿಪ್ಪನಳ್ಳಿ ತೋಟಗಳಲ್ಲಿ ಸಾಲುಗಳ ನಡುವೆ ಈ ಹೊದಿಕೆಗಳನ್ನು ಬಳಸ್ಕೋಬೇಕು. ಯಾಕಂದ್ರೆ ನೀರು ಹಾವಿಯಾಗಿ ನಷ್ಟ ಆಗದನ್ನು ತಪ್ಪಿಸಿ ಅದು ಸದ್ಬಳಕೆಗೆ ಅನುಕೂಲ ಆಗುತ್ತೆ. ಎಲೆಗಳ ತಾಜಾ ನೀರಿನಾಂಶ ಎಲೆ ಗಿಡಕ್ಕೆ ಸಿಕ್ಕಿದ್ರೆ ಎಲೆಗಳ ತಾಜಾತನ ಇರುತ್ತೆ. ಇನ್ನು ಸಾಕಾಣಿಕೆ ಮನೆ ಉಷ್ಣಾಂಶ 24-25 ಡಿಗ್ರಿ ಸೆಲ್ಸಿಯಸ್ ಇರುವಂತೆ ಕಾಪಾಡೋದಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಅವೆಲ್ಲ ಮೊದಲು ನಾವು ಪೂರ್ವ ಸಿದ್ಧತೆಯಾಗಿ ಮಾಡಿಟ್ಕೋಬೇಕು. ಮತ್ತೆ ಬೇಸಿಗೆಯಲ್ಲಿ ರೇಷ್ಮೆ ಹುಳುಗಳಿಗೆ ರೋಗಗಳು ಬರುವಂತಹ ಸಾಧ್ಯತೆ ಇದ್ದೇ ಇರುತ್ತೆ. ಪ್ರತಿ ಸಾರಿ ಹುಳು ಸಾಕಾಣಿಕೆ ಪ್ರಾರಂಭ ಮಾಡೋದಕ್ಕೆ ಮುಂಚೆ 3 ಬಾರಿ ಸೋಂಕು ನಿವಾರಣೆ ಮಾಡೋದನ್ನ ಮರಿಲೇಬಾರದು. ಇದನ್ನು ಕಡ್ಡಾಯವಾಗಿ ಅನುಸರಿಸ್ಕೋಬೇಕು. ಸೋಂಕು ನಿವಾರಣೆ ಬಹಳ ಮುಖ್ಯ ಅಂತ ಹೇಳ್ತೇನೆ. ರೈತ ಬಾಂಧವರೇ, ತಮಗೆ ರೇಷ್ಮೆ ಹುಳು ಸಾಕಾಣಿಕೆ ಬಗ್ಗೆ, ಹಿಪ್ಪನಳ್ಳಿ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಮಂಜುನಾಥ ಗೌಡ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9-7-4-3-5-3-3-0-4-7. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9-7-4-3-5-3-3-0-4-7. ತುಂಬ ಸಂತೋಷ ಡಾಕ್ಟರ್ ಮಂಜುನಾಥ ಗೌಡ ಅವರೇ. ಇದುವರೆಗೂ ತಾವು ಈ ಬೇಸಿಗೆನಲ್ಲಿ ರೇಷ್ಮೆ ಹುಳು ಸಾಕಾಣಿಕೆ ಮನೆಯ ವಾತಾವರಣವನ್ನು ಹೇಗೆ ಕಾಪಾಡ್ಕೋಬೇಕಾಗತ್ತೆ, ರೇಷ್ಮೆ ಹುಳುಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ ಎಲ್ರಿಗೂ, ರೈತ ಬಾಂಧವರಿಗೂ ಧನ್ಯವಾದಗಳು. ನಮಸ್ಕಾರ. ರೈತ ಬಾಂಧವರೇ, ಇಲ್ಲಿ ತನಕ ಬೇಸಿಗೆ ಕಾಲದಲ್ಲಿ ರೇಷ್ಮೆ ಹುಳು ಸಾಕಣೆ ಮನೆ ವಾತಾವರಣ ನಿರ್ವಹಣೆ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ರೇಷ್ಮೆ ಕೃಷಿ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುನಾಥ ಗೌಡ ಅವರನ್ನೇ ನಡೆಸಿದಂತಹ ಸಂದರ್ಶನ ಕೇಳಿದ್ರಿ. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸಿಜೋಫ್ರೀನಿಯಾ ಕಾಯಿಲೆಯಲ್ಲಿ ಅನುಮಾನ, ಭಾವನೆಗಳ ಏರುಪೇರು, ಅಸಹಜ ಮತ್ತು ವಿಚಿತ್ರ ಅನುಭವಗಳು ಆಗುತ್ತವೆ. ಸದಾ ಆತಂಕ, ಭಯ, ಹೆಚ್ಚಿನ ಎದೆಬಡಿತ, ನಡುಕ, ತಳಮಳ, ಇವು ಆತಂಕ ಕಾಯಿಲೆಯ ಲಕ್ಷಣಗಳು. 2 ವಾರಕ್ಕಿಂತ ಹೆಚ್ಚಿನ ಬೇಜಾರು, ದುಃಖ, ವಿನಾಕಾರಣ ಅಳುವುದು, ಮಂಕುತನ, ಇವು ಖಿನ್ನತೆ ಇರಬಹುದು. ಪದೇ ಪದೇ ಕೈ ತೊಳೆಯುವುದು, ಮಾಡಿದ ಕೆಲಸ ಮತ್ತೆ ಮತ್ತೆ ಪರಿವೀಕ್ಷಿಸುವುದು, ಗೀಳು ಮಾನಸಿಕ ಕಾಯಿಲೆಯ ಲಕ್ಷಣಗಳು. ಈ ಎಲ್ಲ ಕಾಯಿಲೆಗಳಿಗೆ ಹೊರರೋಗಿಯಾಗಿ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಂದ ಚಿಕಿತ್ಸೆ ಪಡೆಯಿರಿ ಅಥವಾ ಟೆಲಿಮನಸ್ 144-16 ಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ. ಚಿನ್ನೋ, 1/2 ಲೀಟರ್ ಹಾಲು ತಗೊಂಡ್ ಬಾ. ನಿನ್ ಗಾಡಿ ಕೊಟ್ರೆ ಬೇಗ ಹೋಗ್ ಬರ್ತೀನಿ, ನಾನ್ ನಡ್ಕೊಂಡು ಹೋಗಲ್ಲಮ್ಮ. ಟಿವಿ ಪಕ್ಕ ಇದೆ ನೋಡು, ಬೇಗ ಹೋಗಿ ಬಾ. ಏನೇ ನೀನು, ಅವಳಿಗಿನ್ನು 15 ವರ್ಷ, ಲೈಸೆನ್ಸ್ ಬೇರೆ ಇಲ್ಲ, ಗಾಡಿ ಕೊಟ್ಟು ಕಳಿಸ್ಕೇಳೇ. ನೀವೇ ಹೋಗಿ, ನಂಗೆ ಟೈಮ್ ಇಲ್ಲ. ಚಿನ್ನು ಜೋಪಾನ. ಆಯ್ತು ಪಪ್ಪ, ಹೋಗ್ ಬರ್ತೀನಿ.